ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 270340 ಅಥವಾ 270350 ವಿಜಯಪುರದ ಎಸ್ಟಿಡಿ ಸಂಖ್ಯೆ 08352. ಕೇಳಿ ಬಿಎಲ್ಡಿಇ ಡಾಕ್ಟರ್ ಆರೋಗ್ಯದಂಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಇಂದಿನ ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಆತಂಕ, ಗಾಬರಿ ಹಾಗೂ ದುಶ್ಚಟಗಳ ನಿವಾರಣೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಪರಿಹಾರ ಸೂಚಿಸಲಿದ್ದಾರೆ ಡಾಕ್ಟರ್ ಮನೋವಿಜಯ್ ಕಳಸಗೊಂಡ್. ಕಾರ್ಯಕ್ರಮ ನಡೆಸಿಕೊಡುವವರು ಗಂಗಾಧರ್ ಅಗಸರ್, ಪ್ರಸ್ತುತಿ ಸೋಮಶೇಖರ್ ರೋಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವೈದ್ಯಕೀಯ ಮಹಾವಿದ್ಯಾಲಯ ವಿಜಯಪುರ. ಬನ್ನಿ ಸ್ನೇಹಿತರೆ, ಇಂದು ನಮ್ಮ ಸ್ಟುಡಿಯೋದಲ್ಲಿ ಬಿಎಲ್ಡಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಮನೋವಿಜಯ್ ಕಳಸಗೊಂಡ್ ನಮ್ಮೊಂದಿಗಿದ್ದಾರೆ. ತಮ್ಮ ಆತಂಕ, ಗಾಬರಿ ಹಾಗೂ ದುಶ್ಚಟಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಪರಿಹಾರ ಸೂಚಿಸಲಿದ್ದಾರೆ. ಹಾಗಾದರೆ ತಮ್ಮ ಸಮಸ್ಯೆಗಳಿಗೆ ತಾವು ಪರಿಹಾರ ಕಂಡುಕೊಳ್ಳಲು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 270350 ಅಥವಾ 270340 ನಗರದ ಹೊರಗಿನಿಂದ ಕರೆ ಮಾಡುವವರು ಬಳಸಬಹುದಾದ ಎಸ್ಟಿಡಿ ಕೋಡ್ ಸಂಖ್ಯೆ 08352. ಕರೆ ಮಾಡಿ ತಮ್ಮ ಗಾಬರಿ, ಆತಂಕ ಹಾಗೂ ದುಶ್ಚಟಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಬನ್ನಿ ಸ್ನೇಹಿತರೆ, ಇಂದು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮನೋವಿಜಯ್ ಕಳಿಸ್ಕೊಂಡಿದ್ದಾರೆ. ನಮಸ್ಕಾರ ಮನೋವಿಜಯ್. ನಮಸ್ಕಾರ. ಇಂದು ಸಾಕಷ್ಟು ಜನ ಈ ಮೊಬೈಲ್ ಬಳಕೆಯಿಂದಾಗಲಿ ಅಥವಾ ವಾಯುಮಾಲಿನ್ಯದಿಂದಾಗಲಿ ಅಥವಾ ಶಬ್ದ ಮಾಲಿನ್ಯದಿಂದಾಗಲಿ ಹಲವಾರು ಕಾಯಿಲೆಗಳಲ್ಲಿ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಮುಖ್ಯವಾಗಿ ಕಾಯಿಲೆ ಅಂದರೆ ಏನು, ಯಾವುದಕ್ಕೆ ನಾವು ರೋಗ ಅನ್ಬೋದು ಅನ್ನುವಂಥ ವಿಚಾರವನ್ನು ತಾವು ಹೇಳಿಕೊಡ್ಬೇಕಂತ ಕೇಳ್ಕೊತಾಯಿದ್ದೀನಿ. ಮೊದಲನೇದಾಗಿ ಸರ್, ನಾನು ತಮಗೆ ಆರೋಗ್ಯ, ಈ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಈ ಆರೋಗ್ಯವನ್ನು ಡಿಫೈನ್ ಮಾಡಿದೆ ಸರ್, ಹೇಳಿದೆ ಆರೋಗ್ಯ ಅಂತ ಏನು ಅಂತ. ಅದರ ಪ್ರಕಾರ ಆರೋಗ್ಯ ಅನ್ನೋದು ಇದು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಸ್ವಾಸ್ಥ್ಯ. ಬರಿಯ ದೈಹಿಕ ಅಲ್ಲ, ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಸ್ವಾಸ್ಥ್ಯ, ಇದನ್ನು ಈ ಮೂರನ್ನು ಒಳಗೊಂಡಂತಹ ವಿಷಯಕ್ಕೆ ನಾವು ಸಂಪೂರ್ಣ ಆರೋಗ್ಯ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿನೂ ಇರಬೇಕು, ದೈಹಿಕವಾಗಿನೂ ಇರಬೇಕು, ಸಾಮಾಜಿಕವಾಗಿಯೂ ಕೂಡ ಸದೃಢವಾಗಿರಬೇಕು. ಸಾಮಾಜಿಕವಾಗಿ ಕೂಡ ಸದೃಢವಾಗಿರಬೇಕು. ಈ ಮೂರದರಲ್ಲಿ ಯಾವುದಾದ್ರಲ್ಲಿ ಒಂದರಲ್ಲಿ ಕೂಡ ವ್ಯತ್ಯಯ ಆದ್ರೂ ಕೂಡ ಅದನ್ನ ನಾವು ಅನಾರೋಗ್ಯ ಅಥವಾ ತಾವು ಕೇಳದ ಹಾಗೆ ಕಾಯಿಲೆ ಅಂತ ಪರಿಗಣಿಸ್ತೀವಿ ಸರ್. ಈಗ ಅದೇ ನೀವು ಅಂದಿರಲ್ಲ, ಮನುಷ್ಯ ಯಾವ ರೀತಿಯಾಗಿ ಆರೋಗ್ಯವಾಗಿರಬೇಕು ಅಂತೇಳಿ. ಈಗ ನಾವು ಮೇಲ್ನೋಟಕ್ಕೆ ಮಾತ್ರ ಸೂಪರ್ ಆಗಿ ಕಾಣ್ಬೋದು, ಸದೃಢವಾಗಿ ಕಾಣ್ಬೋದು, ಅದಕ್ಕೆ ದೇಖನೆ ಚೀಸರ್ ಅಂದ್ರೆ ಕುಚುಮಿನ ಹೇಗೆ ಹಾಕಿ, ಒಳಗಡೆನೂ ಕೂಡ ಮನುಷ್ಯ ಸದೃಢವಾಗಿರಬೇಕು, ಬಾಹ್ಯವಾಗಿನೂ ಕೂಡ ಸದೃಢವಾಗಿರಬೇಕು, ಅದು ಇದ್ರೂ ಕೂಡ ಮಾನಸಿಕವಾಗಿ ಸದೃಢ ಆಗಿದೆ. ನಿಮ್ಮ ಹೆಸರಿನಲ್ಲಿ ಅದೇ ಇದೆ, ಏನಪ್ಪ ಇದೆ ಅಂದ್ರೆ ಮನೋವಿಜಯ ಅಂತೇಳಿ ವಿಷಯನು ಕೂಡ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದರಲ್ಲೇ ತಮ್ಮ ಒಂದು ವೃತ್ತಿಯನ್ನ ಮುಂದುವರಿಸಿದ್ರ. ನಿಮ್ಮ ಈ ಹೆಸರಿನ ಒಂದು ಗುಟ್ಟು ಏನು ಅಂತ ಹೇಳ್ತೀರಾ? ಇಲ್ಲ, ಅದೇ ಇದು ನಮ್ಮ ಎರನಾಡದ ಸ್ವಾಮೀಜಿ ಅವರು ಇಟ್ಟಿರೋದು, ಲಿಂಗೈಕ್ಯ ದಯಾನಂದ ಮಹಾಸ್ವಾಮಿಗಳು. ಅಷ್ಟೇನೆ, ಅದು ನಾನು ವಿಕ್ಟೋರಿಯಾ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಜಾಯ್ನ್ ಆದಾಗ ಕೂಡ ನನ್ನ ಹೆಚ್ಓಡಿ ಸರ್ ಅದನ್ನೇ ಕೇಳಿದ್ರು. ನಾ ಮೊದಲನೇ ಸಲ ಬೆಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಟ್ಟಾಗ ಕೂಡ ಅದನ್ನೇ ಕೇಳಿದ್ರು. ನಾನು ಬಿಜಾಪುರಕ್ಕೆ ಬಂದ್ಮೇಲೆ ಕಟ್ಟಿ ಮೇಡಮ್ ಅಂತ ಇದ್ರು, ಆ ಮೇಡಮ್ ಅವರು ಕೇಳಿದ್ರು, ಈಗ ಮತ್ತೆ ತಾವ ಕೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಹೆಸರು ಅಂತ ಏನು ಮಾಡಿರುವಂತ ವಿಷಯ ಅಲ್ಲ, ಇಟ್ ವಾಸ್ ಜಸ್ಟ್ ಹ್ಯಾಪನ್ಡ್ ಅಷ್ಟೇ. ಅಂದ್ರೆ ಈ ಮನೋವಿಷಯಕ್ಕೆ ಸಂಬಂಧಿಸಿದ ವಿಚಾರಗಳು, ಈ ಕಾಯಿಲೆ ಜೊತೆ ಜೊತೆಗೆ ಅಂದ್ರೆ ಯಾವ ರೀತಿ ಅಂತ ಕಾಯಿಲೆಗಳಿರ್ಬೋದು? ಎಸ್ ಸರ್, ಓಕೆ ಸರ್. ಎರಡನೇ ಅಂತ ಅಂದ್ರೆ ಸರ್, ಈಗ ತಾವು ಕಾಯಿಲೆ ಅಂತ ಕೇಳಿದ್ರಿ, ತಾವು ನಾವು ಈ ಮನೋ ರೋಗಶಾಸ್ತ್ರದ ಕಾಯಿಲೆಗಳು ಅಥವಾ ಮಾನಸಿಕ ಕಾಯಿಲೆಗಳು ಈ ಸಂಬಂಧಪಟ್ಟಾಗ ಸರ್, ಇವು ನಾವು ಈ ಮಾನಸಿಕ ಕಾಯಿಲೆ ಅಂತಂದಾಗ ವ್ಯಕ್ತಿಯ ಮಗಳೇ ನಾನು ಹೇಳಿದ್ನಲ್ಲ ತಮಗೆ, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಅಂತ ಹೇಳಿದ್ನಲ್ಲ, ಅದೇ ರೀತಿ ನಾನು ಮಾನಸಿಕ ಕಾಯಿಲೆ ಅಂತಂದಾಗ ಮತ್ತೆ ಮೂರು ವಿಷಯಗಳ ಬಗ್ಗೆ ಗಮನ ಹರಿಸ್ತೀನಿ ಸರ್. ಆ ವ್ಯಕ್ತಿಯ ಬಯೋಲಾಜಿಕಲ್ ಅಂದ್ರೆ ನಿದ್ದೆ, ಹಸಿವು, ರೈಟ್ ಸರ್, ಅದ್ರ ಬಗ್ಗೆ. ಆಮೇಲೆ ಸೋಷಿಯಲ್, ಬೇರೆಯವ್ರ ಜೊತೆ ಯಾವ ರೀತಿ ಅವನು ಇಂಟರಾಕ್ಷನ್ ಮಾಡ್ತಾನೆ, ಯಾವ ರೀತಿ ಬೆರೀತಾನೆ, ತನ್ನ ಭಾವನೆಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾನೆ, ರೈಟ್ ಸರ್. ಆಮೇಲೆ ಅವನ ವೃತ್ತಿ, ಈ ಮೂರು ವಿಷಯಗಳಲ್ಲಿ ಯಾವ ರೀತಿ ಚಟುವಟಿಕೆಯಿಂದ ಇರ್ತಾನೆ, ಯಾವ ರೀತಿ ಉತ್ತಮವಾಗಿರ್ತಾನೆ, ಅದರ ಮೇಲೆ ನಾವು ಅದರ ಮೇಲೆ ನಾವು ಆರೋಗ್ಯವಂತನಾಗಿದ್ದಾನ ಇಲ್ಲ ಅಂತ ಹೇಳ್ತೀವಿ ಸರ್. ಸೊ ಹಾಗಾಗಿ ಆ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳು, ರೈಟ್ ಸರ್, ಬಯಾಲಜಿಕಲ್ ಫಂಕ್ಷನ್ಸ್, ಆಮೇಲೆ ವ್ಯಕ್ತಿಯ ಸಾಮಾಜಿಕ ಚಟುವಟಿಕೆಗಳು, ವ್ಯಕ್ತಿಯ ಅವನ ವೃತ್ತಿಪರ ಚಟುವಟಿಕೆಗಳು, ಈ ವಿಷಯಗಳಲ್ಲಿ ಏನಾದರೂ ಏರುಪಾರಾಗಿತ್ತು ಅಂತಂದರೆ ಮಾನಸಿಕ ಕಾಯಿಲೆ ಅಥವಾ ತೊಂದರೆ ಆಗಿದೆ ಅಂತ ಹೇಳ್ತೀವಿ. ಯಾಕಂದರೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ತಾವು ಬೇಜಾರು ಅಂತ ತಾವು ನಮಗೆ ತಮಗೆ ಹೇಳಿದ ಬೇಜಾರು ಕಾಯಿಲೆ ಅಂತ ತಮಗೆ ಹೇಳಿದರೆ ಸರ್, ತಾವಂತೀರಿ ಬೇಜಾರು ಸರ್ವೇ ಸಾಮಾನ್ಯ ಅಲ್ಲ ಸರ್, ಬೇಜಾರು ಯಾರಿಗಾಗಂಗಿಲ್ಲ. ಬೇಜಾರು ಡಾಕ್ಟ್ರೇ ಒಂದು ಕರೆ ಚರ್ಚೆ ಮುಂದುವರಿಸೋಣ. ಎಸ್ ಸರ್. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಪ್ರಶ್ನೆ ಸರ್. ಇದು ಗಾಬರಿ ಆಗುವುದು ಮತ್ತು ದುಷ್ಟ ಚಟಗಳಿಂದ ದೂರ ಇರೋದು ಹೇಗೆ ಸರ್? ಒಂದ್ ನಿಮಿಷ, ಡಾಕ್ಟರ್ ಇದ್ದಾರೆ. ಗಾಬರಿ ಆಗೋದು ಮತ್ತು ದುಷ್ಟಚಟಗಳಿಂದ ಹೇಗೆ ದೂರ ಆಗಬೇಕು ಅನ್ನುವಂತ ಒಂದು ಕ್ವಶನ್ ತಮ್ಮ ಪ್ರಶ್ನೆ ಆಗಿದೆ. ಡಾಕ್ಟರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸಾಹೇಬ್ರ. ಗಾಬರಿ ಆಗೋದಕ್ಕೆ ಮತ್ತು ದುಶ್ಚಟ ಹೇಗೆ ಪರಿಹಾರ ಕಂಡುಕೊಳ್ಬೇಕು ಸರ್? ಗಾಬರಿ ಅಂತಂದ್ರೆ ಗಾಬರಿಯನ್ನು ಬೇರೆ ಬೇರೆ ತರ ವಿಂಗಡಿಸ್ತೀವಿ ಸರ್ ನಾವು. ಸರಿ ಸರ್. ಸೊ ಯಾವ ಕಾರಣಕ್ಕೆ ತಮ್ಗೆ ಗಾಬರಿ ಅಂತ ಆಗತ್ತೆ ಅಂದ್ರೆ ಸರ್? ಗಾಬರಿ ಅಂದ್ರೆ ಇದು ಸುಮ್ ಸುಮ್ನೆ ಏನೋ ಒಂದು ವಿಶೇಷ ಕೇಳಿದ ಕೂಡಲೇನೆ ಒಂಥರ ಗಾಬರಿ ಆಗೋದು, ಇದೆಲ್ಲ ಎದೆ ಒಂದರ ಹಿಂಗ ಎದೆ ಹೊಡ್ಕೋದು ಹಿಂಗ ಆಗುತ್ತೆ ಸರ್. ಅದು ಅದಕ್ಕೆ ಕೇಳಿ ಸರ್. ಹೇಳಿ ಸರ್. ಅದಕ್ಕೆ ಅದು ಗಾಬರಿ ಎದ್ರ ಸಂಬಂಧ ಆಗುತ್ತೆ ಸರ್? ಇದು ದುಷ್ಟ ಚಟಗಳಿಂದ ದೂರ ಇರ್ಬೇಕಂದ್ರೆ ಹೇಗೆ ಅದನ್ನ ಏನ್ ಪಾಲನೆ ಮಾಡ್ಬೇಕು ಸರ್? ಅಂದ್ರೆ ಸರ್, ಮೊದಲನೇದಾಗಿ ತಾವ ನಾನು ಇನ್ನೊಂದ್ಸರಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ ತಮ್ಗೆ. ಈ ಗಾಬರಿ ಆಗ್ತಾ ಇದೆ ಅಂದ್ರಲ್ಲ, ಏನ್ ಕಾರಣಕ್ಕೆ, ಯಾವಾಗ ಯಾವಾಗ ಆಗುತ್ತೆ ತಮ್ಗೆ ಅಂದ್ರೆ ಸರ್? ಇದು ಯಾವ್ದ್ರ ಏನ್ರಿ ವಿಶೇಷ ಯಾವ್ದಾರ ಹಿಂಗ ಕೇಳ್ತೇವಲ್ ಸರ್, ಆಘಾತ ಏನಾರ? ಹಾ ಸರ್. ಹಾ ಸರ್. ಅವಾಗ ಒಂದ್ ನಮ್ನಿ ಗಾಬರಿ ಆದಂಗ ಆಗತ್ತ ಸರ್. ಗಾಬರಿ ಆಗಿಬಿಟ್ಟು ಎದೆಯೆಲ್ಲ ಒಂಥರ ಆದಂಗ ಆಗುತ್ತೆ ಸರ್. ಓಕೆ ಓಕೆ ಸರ್. ಎದೆ ಅಂದ್ರೆ ಎದೆ ಡಬಡಬ ಅಂತಂಗ ಆಗೋದು? ಹಾ ಸರ್. ಕೈ ಕಾಲು ಅದ್ರ ನಡಗದಂಗ ಆಗೋದು, ಬಾಯಾರಿಕೆ ಆದಂಗ ಆಗೋದು, ಟಾಯ್ಲೆಟ್ ಅರ್ಜೆಂಟ್ ಆಗೋದು? ಹಾ ಸರ್. ಹಾ ಸರ್. ಅದು ಯಾಕೆ ಸರ್, ಅದಕ್ಕೆ ಏನ್ ಪರಿಹಾರ ಇಲ್ಲ ಅಂದ್ರೆ ಸರ್? ಈಗ ಏನಾದ್ರೂ ಏನು ಆಘಾತಕಾರಿ ವಿಷಯಗಳನ್ನ ಕೇಳಿದಾಗ, ಸರಿ ಸರ್, ಆಘಾತಕಾರಿ ವಿಷಯಗಳ ಕೇಳಿದಾಗ ಸಹಜವಾಗಿ ವ್ಯಕ್ತಿಯಲ್ಲಿ ಕೆಲವೊಂದು ತರದ ಭಯ ದುಗುಡ ಆಗೋದು ಸಹಜ ಸರ್. ಅದು ಸ್ವಲ್ಪ ಸಮಯದವರೆಗೆ ಇತ್ತು ಅಂದ್ರೆ ನಾರ್ಮಲ್ ಸರ್. ಅದು ಈಗ ನಮ್ಮ ದೊಡ್ಡ ವ್ಯಕ್ತಿಗಳೇನಾದ್ರೂ ಈಗ ಆ ರೀತಿ ತೊಂದರೆಗಳಾದಾಗ ಆ ವ್ಯಕ್ತಿಗೆ ಬೇಜಾರಾಗತ್ತೆ, ಗಾಬರಿ ಆಗತ್ತೆ, ಅದೊಂದು ಹಂತದವರೆಗೆ ಇರುತ್ತೆ ಸರ್. ಹಂತದವರೆಗೆ ಇದ್ದು ಅದಾದ್ಮೇಲೆ ಅದೆಲ್ಲ ಆ ವಿಷಯ ಮುಗಿದು ಹೋದ್ಮೇಲೂ ಕೂಡ ಈ ರೀತಿಯ ಗಾಬರಿ ಬೇಜಾರು ಕಾಯಿಲೆಗಳು ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು ಅಂದ್ರೆ, ಹಾಗೆ ಮುಂದುವರಿತಾ ಇತ್ತು ಅಂದ್ರೆ, ಅವಾಗ ನಾವು ಅದಕ್ಕೆ ಕಾಯಿಲೆ ಅಂತ ಕರಿತೀವಿ ಸರ್. ಸರಿ ಸರ್. ಆ ತರದ ಕಾಯಿಲೆಗಳಿಗೆ ಸ್ವಲ್ಪ ನರಗಳ ದ್ರವಗಳ ದೋಷ ಆಗಿರುತ್ತೆ ಸರ್. ನಮ್ಮ ಮೆದುಳಿನ ನರಗಳ ದ್ರವಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರುತ್ತೆ. ಹಾ ಸರ್. ಆ ವ್ಯತ್ಯಾಸಗಳಾಗಿರೋದ್ರಿಂದ ಈ ರೀತಿಯ ತೊಂದರೆಗಳು ಕಾಣ್ತಾ ಇರುತ್ತೆ ಸರ್. ಈಗ ತಮಗೇನು ನಾನು ಈಗ ವಿಷಯಗಳ ಭಯ ಆಗತ್ತೆ, ಹೆದರಿಕೆ ಆಗತ್ತೆ, ಬೆವರು ಬರುತ್ತೆ, ಕೈ ನಡಗತ್ತೆ, ಬಾಯಾರಿಕೆ ಆಗತ್ತೆ ಅಂತ ಹೇಳಿದ್ನಲ್ಲ ಸರ್, ಈ ವಿಷಯಗಳನ್ನು ಮತ್ತೆ ನಾವು ಬೇರೆ ಬೇರೆ ವಿಧಾನಗಳಾಗಿ ವಿಂಗಡಿಸ್ತೀವಿ ಸರ್. ಅಂದರೆ ಒಂದು ಎಮೋಷನಲ್ ಕಂಪೋನೆಂಟ್ ಅಂದರೆ ಭಾವನಾತ್ಮಕ ವಿಷಯಗಳು, ಆಮೇಲೆ ಈ ನಮ್ಮ ಆಟೋನಾಮಿಕ್ ಆಕ್ಟಿವಿಟಿ ಅಂತ ಈ ಎದೆ ಬಿಡ್ತ ಜಾಸ್ತಿ ಆಗೋದು, ಕೈ ನಡಗೋದು, ಬಿ ಪಿ ಜಾಸ್ತಿ ಆಗೋದು, ಆ ಥರದ ವಿಷಯಗಳು ಅಂತ ವಿಂಗಡಿಸ್ತೀವಿ ಸರ್. ಆ ವಿಷಯದ ಮೇಲೆ ನಾವು ಅದನ್ನು ಪರಿಹಾರವನ್ನು ಮಾಡ್ತೀವಿ ಸರ್. ಈ ಪರಿಹಾರದಲ್ಲಿ ಟ್ರೀಟ್ಮೆಂಟಲ್ಲಿ ಮಾತ್ರೆಗಳು ಮತ್ತು ಮಾತ್ರೆಯೇತರ ಅಂತ ಇರುತ್ತೆ ಸರ್. ಹಾಂ ಸರ್. ಮಾತ್ರೆಗಳ ಮುಖಾಂತರನೂ ಆಗುತ್ತೆ ಮತ್ತು ಮಾತ್ರೆಯೇತರ ಏನು ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿ ಅಂತ ಏನು ಹೇಳ್ತೀವಿ, ಆಪ್ತ ಸಮಾಲೋಚನೆ ಅಂತ ಏನು ಹೇಳ್ತೀವಲ್ಲ ಸರ್, ಅದರ ಮುಖಾಂತರ ಅದಕ್ಕೆ ಪರಿಹಾರವನ್ನು ನಾವು ಕಾಣ್ಕೋಬೋದು ಸರ್. ಈ ಮಾತ್ರೆಗಳಂದ್ರೆ ಸರ್, ಅದೇನು ಕಂಟಿನ್ಯೂ ಮಾತ್ರೆ ಅದನ್ನು ಇದು ಇಡಬೇಕು ಸರ್? ಏನು ಅಲ್ಲ, ಹಾಗಿರಂಗಿಲ್ಲ ಸರ್. ಅದೇನು ಕಾಯಿಲೆಗಳನ್ನು ಅದಕ್ಕೆ ಹೇಳಿದ್ನಲ್ಲ, ಈ ಗಾಬರಿ ಕಾಯಿಲೆಗಳನ್ನು ಕೂಡ ಮತ್ತೆ ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸ್ತೀವಿ ಸರ್. ಅವರ ರೋಗದ ಗುಣಲಕ್ಷಣಗಳು, ಆ ಗುಣಲಕ್ಷಣದ ಪ್ರಮಾಣ, ಸರಿ ಸರ್, ಅದ್ರ ಮೇಲೆ ಬೇರೆ ಬೇರೆ ತರ ವಿಂಗಡಿಸ್ತೀವಿ, ಲೈಫ್ ಲಾಂಗ್ ಅಂತ ಇರಂಗಿಲ್ಲ ಸರ್. ಓಕೆ ಸರ್. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಆಗಲೇ ಹೇಳ್ತಾ ಇದ್ದಾರೆ ಕಾಯಿಲೆಗಳಲ್ಲಿ ಪ್ರಕಾರಗಳು. ಹೌದು ಸರ್. ಸೊ ವ್ಯಕ್ತಿಯ ದಿನನಿತ್ಯದ ಚಟುವಟಿಕೆಗಳಲ್ಲಿ, ವ್ಯಕ್ತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಅವನ ವೃತ್ತಿಪರ ಚಟುವಟಿಕೆಗಳಲ್ಲಿ ವ್ಯತ್ಯಯ ಉಂಟಾದಾಗ ಅದನ್ನು ಕಾಯಿಲೆ ಅಂತ ಹೇಳ್ತೀವಿ ಸರ್. ಈಗ ಅದೇ ಈಗ ತಮಗೆ ನಮ್ಮ ಕಾಲ್ ಮಾಡೋದವ್ರು ಹೇಳ್ತಾ ಇದ್ದು ಭಯ ಆಗತ್ತೆ. ಭಯ ನಮ್ಮ ಎಲ್ಲರಿಗೂ ಆಗೋದೇ ಸರ್, ಕಾಮನ್ ಸರ್. ಬೇಜಾರು ಆಗೋದೇನೆ, ಸರಿ ಸರ್. ದುಃಖ, ಬೇಜಾರು, ಭಯ, ಖುಷಿ ಎಲ್ಲ ಆಗತ್ತೆ. ಸೊ ಈಗ ನಾವು ಮಾನಸಿಕ ಕಾಯಿಲೆಗಳು ಅಂತಂದಾಗ ಬೇಜಾರಿನ ಕಾಯಿಲೆ, ಅದಕ್ಕೆ ತಮ್ಗೆ ನಾನು ಕೇಳೋದು ಬೇಜಾರು ಅಂತಂದಾಗ ಅಂದ್ರೆ ಬೇಜಾರಾಗೋದು ನಾವೆಲ್ಲರೂ ರೋಗಿಗಳಾಗಾದ್ರೆ ಕಾಮನ್ ಆಗಿ ಬೇಜಾರು. ಹೌದು ಸರ್, ಹೌದು. ಅಲ್ಲ ಸರ್. ಹಾಗಾಗಿ ಬೇಜಾರು ಅನ್ನೋದು ವ್ಯಕ್ತಿಯ ದಿನನಿತ್ಯ ಚಟುವಟಿಕೆಗಳಲ್ಲಿ ಅವನು ವ್ಯತ್ಯಯ ಮಾಡ್ತಾ ಇದೆ. ವ್ಯಕ್ತಿ ನಿದ್ದೆ ಸರಿ ಆಗ್ತಾ ಇಲ್ಲ ಅವನಿಗೆ, ಸರಿಯಾದ ಸಮಯಕ್ಕೆ ಹೊಟ್ಟೆ ಹೆಚ್ಚುತ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ ಅವನು. ಸರಿ ಸರ್, ಆಸಕ್ತಿ ನನಗೆ ಬೇಜಾರು ಕಾಯಿಲೆ ಆಯಿತು ಅಂದರೆ ನಾನು ಪೇಷಂಟ್ ನೋಡೋಕ್ಕೆ ಇಷ್ಟಪಡ್ತೀನಿ, ನನ್ನ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡೋಕ್ಕೆ ಇಷ್ಟಪಡ್ತೀನಿ, ನನ್ನ ಸ್ನೇಹಿತರ ಜೊತೆ ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ, ಮಾದರಿಗೆ ಇಷ್ಟಪಡ್ತೀನಿ, ನನಗೆ ಆ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗ್ಬಿಡುತ್ತೆ. ಅಂದರೆ ಇದು ಕಾಯಿಲೆ ಅನ್ಸ್ಕೊಳ್ಳಲ್ಲ ಬೇಜಾರು ಅನ್ನೋದು. ಹೌದು ಸರ್, ಅಂದರೆ ಬೇಜಾರಿದೆ ಅಂದರೆ ಕಾಯಿಲೆ ಅಲ್ಲ ಸರ್. ಕಾಯಿಲೆ ಅಲ್ಲ. ಹಾಂ ಸರ್, ಬೇಜಾರಿನ ಜೊತೆಗೆ ಆ ಭಾವನೆ, ಈ ನಾವು ಬರೋ ಒಂದು ಅರ್ಧ ಗಂಟೆ ಅಥವಾ ರಿಮೈನಿಂಗ್ ಟೈಮಲ್ಲಿ ಏನು ಮಾತಾಡ್ತೀವಿ, ಎಲ್ಲ ಭಾವನೆಗಳೇ ಸರ್. ಮಾನಸಿಕ ಕಾಯಿಲೆಯಲ್ಲಿ ಲಕ್ಷಣಗಳು ಭಾವನೆಗಳೇನೆ. ಕೋಪ, ಅತಿಯಾಗಿ ಕೋಪ ಬರುತ್ತೆ, ಅತಿಯಾಗಿ ಖುಷಿ ಆಗುತ್ತೆ, ವಿಪರೀತ ಖುಷಿ, ವಿಪರೀತ ಬೇಜಾರು. ಆ ಬೇಜಾರುಗಳು ವ್ಯಕ್ತಿಯ ದಿನಚರಿಯನ್ನು ವ್ಯತ್ಯಯ ಮಾಡ್ತಾ ಇದೆ, ವ್ಯಕ್ತಿಯ ಸಾಮಾಜಿಕ ಸಂಬಂಧಗಳಲ್ಲಿ ವ್ಯಕ್ತಯ ಮಾಡ್ತಾ ಇದೆ, ವ್ಯಕ್ತಿಯ ಅವನ ವೃತ್ತಿಯಲ್ಲಿ ವ್ಯತ್ಯಯ ಮಾಡ್ತಾ ಇದೆ ಅಂದಾಗ ನಾವು ಕಾಯಿಲೆ ಅಂತೀವಿ ಸರ್. ಹಾಗಾಗಿ ಬೇಜಾರಾದಾಗ ಕೂಡ ಈ ವಿಷಯಗಳಲ್ಲಿ ಈಗ ಯಾರೋ ಒಬ್ಬರು ನಮ್ಗೆ ಏನಾದರೂ ಅಂದರೆ ಸ್ವಲ್ಪ ಬೇಜಾರಾಗ್ತೀವಿ, ಸ್ವಲ್ಪ ಹೊತ್ತಾದ್ಮೇಲೆ ಮರ್ತೋಗ್ಬಿಡ್ತೀವಿ ಸರ್. ಮರ್ತೋಗ್ಬಿಡುತ್ತೆ, ದೆನ್ ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ, ನಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡ್ತೀವಿ, ಮತ್ತೆ ಮನೆಗೆ ಹೋದ್ಮೇಲೆ ಆ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ. ಸೊ ಹಾಗಾಗಿ ಆ ಬರೀ ಭಾವನೆ, ಬರೀ ಒಂದು ಭಾವನೆಗೆ ಕಾಯಿಲೆ ಅಂತ ಅನ್ನಬಾರ್ದು. ಆ ಭಾವನೆಯ ಪ್ರಮಾಣ ಎಷ್ಟಿದೆ, ಎಷ್ಟು ಸಮಯದಿಂದ ಇದೆ, ಎಷ್ಟು ಮಟ್ಟಿಗೆ ಅವರ ದಿನಚಟುವಟಿಕೆಗಳು, ಸಾಮಾಜಿಕ ಕಾರ್ಯಗಳು ಮತ್ತು ವೃತ್ತಿಯಲ್ಲಿ ವ್ಯತ್ಯಯ ಮಾಡಿದೆ, ಅದರ ಮೇಲೆ ಕಾಯಿಲೆ ಅಂತ ನಾವು ಹೇಳಬೇಕು ಸರ್. ಇನ್ನೊಂದು ಡಾಕ್ಟರ್, ಎಸ್ ಸರ್, ಕೆಲವೊಂದು ಸಂದರ್ಭದಲ್ಲಿ ಒಂದು ಕರೆ ಇದೆ. ಎಸ್ ಸರ್, ಎಸ್ ಸರ್. ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರ ಪಾಟೀಲ್ ಸರ್, ಕಪ್ಪನಿಂಬ್ರಿಗೆ ಅವ್ರಿ. ಎಲ್ಲಿಂದ ಮಾತಾಡ್ತಾ ಇರೋದು ರಾಮಚಂದ್ರ ಅವ್ರಿ? ಕಪ್ಪನಿಂಬ್ರಿಗೆ ಸರ್, ಕಪ್ಪನಿ ಇಂಡಿ ತಾಲೂಕು ಕಪ್ಪನಿಂಬ್ರಿಗೆ. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಹೇಳಿ ಸರ್. ರಾಮಚಂದ್ರ ಸರ್. ನಮಸ್ಕಾರ ಸರ್, ಆರಾಮಿದ್ರಿ ಸರ್? ಹಾ ಸರ್, ತಾವ್ ಆರಾಮಿದ್ರಿ ಸರ್? ಹಾ, ಆರಾಮಿದ್ದೀವಿ. ಹೇಳಿ ಸರ್. ಆರಾಮದೇವ್ರಿ. ನಮ್ಮ ತಾಯಿಯವ್ರಿಗೆ ಮೊನ್ನೆ ನಾನು ಬೇಲ್ಡಿಗೆ ತಂದು ಇದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀನಿ ಸರ್. ಸರಿ ಸರ್. ಅದು ನಮ್ಮ ತಾಯಿಯವ್ರಿಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ಫ್ಯಾಟ್ ಇದ್ದಾರೆ, ನರದ ಸ್ವಲ್ಪ ಎಲ್ಲ ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದರು. ಸರಿ ಸರ್. ಅದು ಗುಳಿಗೆ ಎಲ್ಲ ಕೊಟ್ಟು ಆಗ್ತದೆ ಅಂತಂದ್ರೆ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ಮತ್ತೆ ನಮ್ಮ ತಾಯಿಯವರಿಗೆ ಒಂದು ತಂಬಾಕು ತಿನ್ನೋದು ಒಂದು ಚಟ ಇದೆ. ಸರಿ ಸರ್, ಸರಿ ಸರ್. ಯಾವುದು ಚಟ ಇಲ್ಲ. ಓಕೆ ಸರ್, ಓಕೆ ಸರ್. ಅದನ್ನ ಬಿಡಿಸಬೇಕಾದ್ರೆ ಏನ್ ಮಾಡ್ಬೇಕು ನಾನು ಕೇಳಿದ್ರು ಅವ್ರು ಕೇಳಿಲ್ಲ. ಓಕೆ, ಓಕೆ ಸರ್. ನಾನೊಬ್ಬ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿ ಸರ್ ನಾನು ಯಾವುದೇ ಚಟನ್ ಮಾಡೋದಿಲ್ಲ, ಮಾಡಬೇಡ ಅಂತ ಹೇಳ್ತೀನಿ, ಆದ್ರೆ ನಮ್ಮ ತಾಯಿಯವರು ಕೇಳಂಗಿಲ್ಲ. ಎಸ್ ಸರ್, ಎಸ್ ಸರ್. ಅದಕ್ಕೆ ಸರ್, ಅದು ಏನಾಗಿದೆ, ಮೋಸ್ಟ್ಲಿ ತಮ್ಮ ತಾಯಿಯವ್ರಿಗೆ ತಂಬಾಕಿನ ಮೇಲೆ ಅವಲಂಬನೆ ಆಗಿರುತ್ತೆ ಸರ್. ಸರಿ ಸರ್. ಅಂದ್ರೆ ಈಗ ತಂಬಾಕು ಅವಲಂಬನೆ ಕಾಯಿಲೆ ಅಂದ್ರೆ ನಿಕೋಟಿನ್ ಡಿಪೆಂಡೆನ್ಸ್ ಅಂತೀವಿ ಸರ್ ಅದಕ್ಕೆ. ಸೊ ಅವ್ರಿಗೆ ಸಡನ್ ಆಗಿ ಅದನ್ನ ರಿಪ್ಲೇ, ಅದ್ರ ಇಲ್ಲಿ ಬೇರೆ ಬೇರೆ ತರದ ವಿಧಾನಗಳು ಬರುತ್ತೆ ಸರ್ ಈಗ ಅದರಿಂದ ದೂರ ಮಾಡೋದ್ರಲ್ಲಿ ತಂಬಾಕಿಂದ. ಸಡನ್ ಅದನ್ನ ಒಮ್ಮೆ ಸಡನ್ ಆಗಿ ನಿಲ್ಸಲ್ಲ ಸರ್, ರಿಪ್ಲೇಸ್ಮೆಂಟ್ ಅಂತ ಕೆಲವೊಂದು ಈ ಚೀವಿಂಗಮ್ ತರ ಕೊಡ್ತಾ ಇರ್ತೀವಿ. ಸರಿ ಸರ್. ಅದು ಕ್ಯಾಲ್ಕುಲೇಟೆಡ್ ಅಮೌಂಟ್ ಅಲ್ಲಿ ಕೊಡ್ತಾ ಇರ್ತೀವಿ ಸರ್, ಅದನ್ನ ಗ್ರಾಜುವಲ್ ಆಗಿ ಟೇಪರ್ ಆಗಿ ಸ್ಟಾಪ್ ಮಾಡ್ತೀವಿ. ಸರಿ ಸರ್. ಇದಲ್ದೇನೆ ಆ ಕ್ರೇವಿಂಗ್, ಆ ಸೆಳೆತಕ್ಕೆ ಮಾತ್ರೆಗಳನ್ನು ಕೊಡ್ತೀವಿ ಸರ್. ಆಮೇಲೆ ಸೆಳೆತದಿಂದ ಹೇಗೆ ಅವರು ತಮ್ಮನ್ನ ತಾವು ದೂರ ಮಾಡ್ಕೋಬಹುದು, ತಮ್ಮನ್ನ ತಾವು ಅದರಿಂದ ದೂರ ಬಗೆಹರಿಸ್ಕೋಬಹುದು ಅನ್ನೋ ವಿಷಯಗಳ ಬಗ್ಗೆನೂ ಅದ್ರ ಬಗ್ಗೆ ನಾವು ಆಪ್ತ ಸಮಾಲೋಚನೆಯಲ್ಲಿ ಅವ್ರಿಗೆ ಹೇಳ್ಕೊಡ್ಲಾಗತ್ತೆ ಸರ್. ಬರೀ ಸರ್, ಬರೀ ಸರ್. ಬಿಎಲ್ಡಿ ಬಂದಾಗ ನಮ್ಮ ಒಪಿಡಿ ನಂಬರ್ 19 ಬಂದು ಭೇಟಿಯಾಗಿ ಸರ್ ನಮ್ಗೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು ರಾಮಚಂದ್ರ ಅವರೇ. ಆಗಲೇ ಬೇಜಾರು ವಿಷಯದ ಬಗ್ಗೆ ಮಾತಾಡ್ತಾ, ಅತಿಯಾಗಿ ಬೇಜಾರು ಪಡುವುದು ರೋಗ ಅನಿಸ್ಕೋತೆ. ಕಾಮನ್ ಆಗಿ ಬೇಜಾರಾಗಿರ್ತದೆ. ಅದ್ರ ಜೊತೆ ಒಂದ್ ಇನ್ನೊಂದು ನಾನು ವಿಷಯವನ್ನ ಚರ್ಚೆ ಮಾಡ್ಬೇಕಂದಿದ್ದೆ. ಯಾವಾಗ ಒಂದಿನ ರಾತ್ರಿ ಹತ್ತುವನೋ ಹಗಲು ಹತ್ತು ತಿರುಗಾಡುವಾಗ ಆ ಮನುಷ್ಯ ತಾನು ತಾನೇ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಮಂದಿ ಏನ್ ಮಾಡ್ತಾರ, ಇವನಿಗೆ ಮೆಂಟಲಿ ವೀಕ್ ಆಗಿದ್ದಾನ ಅಥವಾ ಎಲ್ಲೋ ಬಿದ್ದು ಉಳಾಡ್ತಾನ, ಅದು ಯಾವಾಗಲೂ ಒಮ್ಮೆ ಆದ್ರ ಕಾಯಿಲೆ ಅಂತಿರೋ ಅಥವಾ ಅದು ಕಂಟಿನ್ಯೂ ಇದ್ರೆ ಕಾಯಿಲೆ ಅಂತಿರೋ? ಇಲ್ಲ ಸರ್, ನಾನು ಮುಂಚೆ ಹೇಳ್ದಂಗೆನೆ ಕಾಯಿಲೆ ಅಂತ ಅನ್ಬೇಕು ಅಂತಂದ್ರೆ ಆ ಮೂರು ವಿಷಯಗಳಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೇಕು. ಅವನು ತನ್ನ ಕಾಳಜಿ ತನ್ನ ದಿನಚಟುವಟಿಕೆಯಲ್ಲಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಬೇರೆಯವ್ರ ಜೊತೆ ವ್ಯವಹರಿಸುವಾಗ ಸಮಾಜದಲ್ಲಿ ಅಲ್ಲಿ ವ್ಯವಹಾರದಲ್ಲಿ ತೊಂದರೆ ಆಗೈತೆ, ಅಥವಾ ಅವನ ವೃತ್ತಿ ಏನ್ ಮಾಡ್ತಾ ಇದೆ ಅದರಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ವಿಷಯಗಳಲ್ಲಿ ತೊಂದರೆ ಆದಾಗಷ್ಟೇ ಕಾಯಿಲೆ ಅನ್ಬೇಕು ಸರ್. ತಂತಾನೇ ಮಾತಾಡೋದು ಗುನುಗೋದು ಅಂತ ನೋಡ್ತೀವಿ ಸರ್. ಆಯ್ತಾ, ಈಗ ನಾವು ಈಗ ಡ್ರೈವ್ ಅಥವಾ ತಾವೆಲ್ಲ ನಾವು ಬೈಕ್ ರೈಡ್ ಮಾಡುವಾಗ, ಕಾರ್ ಡ್ರೈವ್ ಮಾಡುವಾಗ, ಅಥವಾ ಒಬ್ಬರೇ ಸುಮ್ಮನೆ ಕೂತಾಗ ಹಾಡ ಹಾಡ್ತಿರ್ತೀವಿ, ಏನೋ ವಿಚಾರಗಳು ಹಾಡ್ತಿರ್ತೀವಿ, ಏನೋ ವಿಚಾರಗಳು ಬರುತ್ತೆ, ನಗ್ತೀವಿ, ಮತ್ತೆ ಅದೆಲ್ಲ ನನ್ನ ಹತೋಟಿಯಲ್ಲಿ ಇರುವಂತಹದ್ದು, ನಮ್ಮ ಹತೋಟಿಯಲ್ಲಿ ಕಂಟ್ರೋಲ್ ಇದ್ರೆ ಮಾತ್ರ ರೋಗ ಅನಿಸ್ಕೊಳ್ಳಲ್ಲ. ಸೊ ಮತ್ತೆ ಏನೋ ಬಿಜಿ ಆಗ್ತೀವಿ ಹೋಗ್ಬಿಡುತ್ತದೆ. ನಮ್ಗೆ ಗೊತ್ತು, ನಾನು ವಿಚಾರ ಮಾಡಿದ್ದೀನಿ, ವಿಚಾರ ಬರ್ತಾ ಇದೆ, ಅವತ್ತಿಂದ ವಿಚಾರದ ನೆನಪಾಗಿದೆ, ಅದಕ್ಕೆ ದಟ್ಸ್ ಐ ಆಮ್ ಸ್ಮೈಲಿಂಗ್. ಯಾಕೆ ಬಂದು ನೀವನ್ನೋದು ಕೇಳಿಲ್ಲ ಸರ್, ನಮ್ಮ ಆಸ್ಪತ್ರೆ ಈ ರೀತಿ ಆಯ್ತು, ಸೊ ದಟ್ ವಾಸ್ ಈ ತರಕ್ಕೆ ಆಗ್ತಾ ಇದೆ. ಸೊ ದೆನ್ ಅದು ನನ್ನ ಕಂಟ್ರೋಲಲ್ಲಿ. ಸರಿ ಸರ್, ಆ ಥರದ ಯಾವುದೇ ಒಂದು ಅಂದ್ರೆ ಈಗ ನಾವು ರಸ್ತೆಯಲ್ಲಿ ನಡೆದಾಡುವಾಗ ಮಾತಾಡೋದು ಆಡಾಡೋದು ಕಾಯಿಲೆ ಅಂತ ಅದಕ್ಕೆ ಅನ್ನಕ್ಕೆ ಆಗಂಗಿಲ್ಲ. ಅಂದ್ರೆ ಇದು ಅದಕ್ಕೆ ಸ್ವಭಾವ ಅದು ಹೇಳಿದ್ನಲ್ಲ ನಿಮಗೆ, ಡ್ರೈವ್ ಮಾಡುವಾಗ ಈಗೆಲ್ಲ ಸುಮಾರು ಎಲ್ಲ ಬರ್ತೀವಿ, ಅದರಲ್ಲಿ ಸುಮಾರು ಏನು ಮಾಡ್ತೀವಿ, ಬೈಕ್ ಓಡಿಸುವಾಗ ಹಾಡು ಹಾಡ್ತಿರ್ತೀವಿ, ಅಥವಾ ಕಾರ್ ಓಡಿಸುವಾಗ ನಾವೇ ಗುಣುತ್ತಿರ್ತೀವಿ, ಹಾಡ್ತಿರ್ತೀವಿ, ಅಥವಾ ಒಬ್ಬರೇ ಇದ್ದಾಗ ಹಾಡ್ತಿರ್ತೀವಿ. ಅದೆಲ್ಲ ಕಾಯಿಲೆ ಅಂದರೆ ಯಾಕಂದ್ರೆ ಅದೇನು ಯಾವುದೇ ರೀತಿಯ ವ್ಯಕ್ತಿಯ ದಿನಚರಿಯಲ್ಲಿ ಅಥವಾ ಅವನ ವೃತ್ತಿಯಲ್ಲಿ ಅಥವಾ ಸಾಮಾಜಿಕ ನಾವು ವ್ಯವಹರಿಸುವಾಗ ಯಾವ ತೊಂದರೆ ಏನು ಮಾಡ್ತಿರಂಗಿಲ್ಲ ಸರ್. ಆದರೆ ರಸ್ತೆಯಲ್ಲಿ ಉಳ್ಳಾಡ್ತಾರೆ ಅಂತಿರಲ್ಲ, ಅದು ಇಟ್ ವಾಸ್ ಬಿಟ್ ಸ್ಟ್ರೇಂಜ್. ಅದು ಅಂದ್ರೆ ಅದು ಅಷ್ಟೇ, ಇದ್ರ ಜೊತೆಗೆ ಮತ್ತೆ ಬೇರೆ ವಿಷಯಗಳ ಬಗ್ಗೆನೂ ನಾವು ಗಮನ ಹರಿಸಬೇಕಾಗತ್ತೆ. ಏನಕ್ಕೆ ಆ ರೀತಿ ಆಯ್ತು, ಏನಾದರೂ ಅನಾಹುತಗಳಾಗಿತ್ತ ಆ ಸಮಯದಲ್ಲಿ, ಸುಮ್ಮನೆ ಅಂದ್ರೆ ಆ ಸ್ವಲ್ಪ ಸಂಪೂರ್ಣವಾದ ಮಾಹಿತಿಯ ತಗೊಂಡ್ಮೇಲೆ ನಾವು ಒಂದು ಕನ್ಕ್ಲೂಷನ್ಗೆ ಒಂದು ಕೊನೆಗೆ ಬರೋದು ಅರ್ಥ ಸಾಧ್ಯ ಆಗತ್ತೆ ಸರ್. ಡಾಕ್ಟರ್ ಒಂದು ಕರೆ ಇದೆ. ಸರಿ ಸರ್, ಹಲೋ ಆಕಾಶವಾಣಿ ವಿಜಯಪುರ ಕೇಂದ್ರ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಶಿವಲಿಂಗ ಹಿರೇಮಠ್ರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡ್ದು ಮಾತಾಡಿದ್ರಿ. ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಹೇಳಿ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ನಾನು ಎಷ್ಟೋ ಜನ ಈ ಕುಡಿತದ್ದು ಮಾಡ್ತಾರಲ್ರಿ ಅಂತವ್ರಿಗೆ ಚರ್ಚೆ ಮಾಡೇನ್ರಿ ಸರ್? ಸರ್ ದಯವಿಟ್ಟು ಮತ್ತೆ ಕುಡಿಬೇಡ್ರಿ ಅಂದ್ರೆ ಅವ್ರು ಏನ್ ಅಂತಾರ ಅಂದ್ರೆ ರೀ? ಹಾ ಸರ್. ಹಾ ಸರ್. ಅಂದ್ರ ಅವ್ರದ್ದು ಏನ್ ತಪ್ಪು ಕಲ್ಪನೆ ಐತೆ ಅಂದ್ರೆ, ದೇವ್ರ ನಮ್ಮ ಪ್ರಶ್ನೆ ಕೇಳ್ತಾನು, ಏನಾದ್ರು ಚಟ ಇರ್ಲಿಕ್ಕಂದ್ರ ಬಹುಶಃ ನಮ್ಮ ನರಕಕ್ಕೆ ಕಳಿಸ್ತಾನು ಅಂತೇಳಿ ಒಂದು ತಪ್ಪು ಕಲ್ಪನೆ ಅದ ಸರ್. ಅದನ್ನ ಬಿಡಿಸ್ಬೇಕಾದ್ರೆ ಏನಾರ ನಾವು ಪ್ರಯತ್ನ ಮಾಡ್ಬೇಕ್ರಿ ಸರ್? ಯಾವುದು ಇಲ್ಲ, ನೀವ್ ಕುಡಿತ ಬಿಡ್ಬೇಕಾದ್ರೆ ಬಿಡ್ರಿ ಅಂದ್ರೆ ನಾಳೆ ನಾವು ನರಕಕ್ಕೆ ಹೋಗ್ತೀವಿ, ನಾವು ಒಂದ್ ಏನಾದ್ರು ಚಟ ಇರ್ಬೇಕು ಅಂತಾರ ಸರ್, ಅಂತವ್ರು ನೀವ್ ಏನ್ ಹೇಳಕ್ ಪ್ರಯತ್ನ ಮಾಡ್ತೀರಿ? ಇಲ್ಲ ಇಲ್ಲ, ಖಂಡಿತ ಆ ತಪ್ಪು ಕಲ್ಪನೆಯನ್ನು ಹೋಗಾಡ್ಸ್ಬೇಕು ಸರ್. ಒಳ್ಳೇದು, ವ್ಯಕ್ತಿ ಯಾವಾಗ ಸುಮಾರಾಗಿ ನಾವು ಈ ಅವಲಂಬನೆ ಪೇಷಂಟ್ಗಳು ನೋಡುವಾಗ ಸರ್, ಅಂದ್ರೆ ಈಗ ಆಲ್ಕೋಹಾಲ್ ಅವಲಂಬನೆ ಸೇವನೆ ಮದ್ಯಪಾನದ ಅವಲಂಬಿತರಾಗಿರ್ತಾರಲ್ಲ ಸರ್, ಅವ್ರಿಗೆ ಎರಡು ತರದ ಅವಲಂಬನೆಗಳಾಗಿರ್ತಾವ ಸರ್. ಒಂದು ಎಸ್ ಸರ್, ಎಸ್ ಸರ್, ನೋ ಪ್ರಾಬ್ಲಮ್. ಅಲ್ಲ ಸರ್, ಈಗ ಅವಲಂಬನೆ ಅನ್ನೋದು ಅಕ್ಷರಸ್ಥರಿಗೂ ಅಷ್ಟೇ ಆಗೋದು, ಅನಕ್ಷರಸ್ಥರಿಗೂ ಅಷ್ಟೇ ಆಗೋದು. ಅವಲಂಬನೆ ಅಂದ್ರೆ ಅವಲಂಬನೆ ಸರ್. ತಪ್ಪು ಕಲ್ಪನೆ ಹೆಚ್ಚು ಅನಕ್ಷರಸ್ಥರಲ್ಲೂ ಇರ್ತದ್ರಿ ಸರ್? ಇಲ್ಲ ಅಲ್ಲ ಸರ್, ಈಗ ತಪ್ಪು ಕಲ್ಪನೆ ಇದೇ ಇರ್ಲಿಕ್ಕಿಲ್ಲ, ತಪ್ಪು ಕಲ್ಪನೆ ಆ ಅಕ್ಷರಸ್ಥರಿಗೆ ಇರ್ತದೆ, ಅದು ಬೇರೆ ತರ ಇರ್ತದೆ ಅಷ್ಟೇ. ಈ ತಪ್ಪು ಕಲ್ಪನೆ ಏನೋ ಒಂದು ಇರತ್ತೆ ಸರ್. ಆಮೇಲೆ ಅವರು ವಿನಾಕಾರಣ ಕಾರಣಗಳನ್ನು ಕೊಡ್ತಾ ಇರ್ತಾರೆ ಸರ್. ವ್ಯಕ್ತಿ ಈ ಮದ್ಯಪಾನಕ್ಕೆ ಅವಲಂಬನೆ ಆದಾಗ ಅದೇನಂತೀರಿ, ಒಂದು ಅದರಿಂದ ಹೊರ ಹೋಗುವಂತಹ ನುಸುಳುವಂತಹ ಒಂದು ಕಾರಣ ಕೊಡ್ತಾ ಇರ್ತದೆ, ನುಸುಳಿಕೆ ಕಾರಣ. ಈಗೇನೋ ಒಂದು ಹೇಳಬೇಕು ಆ ಸಮಯಕ್ಕೆ ಆಗುವಂತಹದ್ದು. ಸರಿ ಸರ್, ಅದಕ್ಕೆ ಈ ತಾವು ಹೇಳ್ದಂಗೆ ಏನೋ ಏನಾದರೂ ಚಟ ಮಾಡಬೇಕು ಅಂತೇಳಿ. ಹೌದು ಸರ್, ಅದಕ್ಕೆ ಆರೋಗ್ಯಕ್ಕೆ ಉತ್ತಮವಾದ ಒಂದು ಚಟವನ್ನು ಮಾಡಲಿಲ್ಲ, ವ್ಯಾಯಾಮ ಚಟ ಮಾಡ್ಕೊಳ್ಳಿ, ರನ್ನಿಂಗ್ ಮಾಡೋದಾಗ್ಲಿ ಸರ್. ಬೇರೆ ತಮ್ಮ ವಯಸ್ಕರು ತಮ್ಗೆ ಚಿಕ್ಕವರು ಕರ್ಕೊಂಡು ವ್ಯಾಯಾಮ ಆ ತರ ಯೋಗಾಸನಗಳನ್ನ ಆ ಅಭ್ಯಾಸ ಮಾಡೋದು ಒಂದು ಅಂತ ಒಳ್ಳೆ ಹವ್ಯಾಸಗಳನ್ನ ಮಾಡ್ಕೊಳ್ಳಿ, ಅಥವಾ ಮನೆಗೆ ಕೂತ್ಕೊಂಡು ಕತೆ ಹೇಳೋದು ಮಕ್ಕಳಿಗೆ. ಸರಿ ಸರ್. ಸೊ ಅಂದ್ರೆ ಎಸ್ ಸರ್, ಎಸ್ ಸರ್, ಎಸ್ ಸರ್. ಅಂದ್ರೆ ಪ್ರೈಮರಿ ಟೀಚರ್ ಸರ್, ಇಂಗ್ಲಿಷ್ ಆಂಗ್ಲ ಭಾಷಾ ಶಿಕ್ಷಕ ಆಗಿ ಕೆಲಸ. ಹಾ, ಇದು ನನಗಿಂತ ತಮಗೆ ಜಾಸ್ತಿ ಗೊತ್ತಾಗ್ತೈತಿ. ಅಂದ್ರೆ ನಮಗೆ ಇಂತವ್ರ ಯಾರು ಭೇಟಿಯಾಗಿರ್ತಾರೆ ಮಾಡಬೇಡಪ್ಪ. ಇಲ್ಲ ಸರ್, ಇಲ್ಲ ಸರ್, ಕರೆಕ್ಟ್. ಇಲ್ಲ ಸರ್, ಇದೇನಾಗ್ತದೆ, ಈ ಆ ತರದ ವ್ಯಕ್ತಿಯ ಮನೋಭಾವ, ಆ ತರದ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅರ್ಥಿಕೊಳ್ಬೇಕು ಸರ್. ಯಾಕಂದ್ರೆ ಆ ವ್ಯಕ್ತಿತ್ವ ಮನೋಭಾವ ಅಥವಾ ವ್ಯಕ್ತಿಯ ಏನಂತೀರಿ, ಯಾವ ರೀತಿಯ ಸಮಸ್ಯೆಗಳು ಎದುರಿಸ್ತಾನೆ, ಯಾವ ರೀತಿಯ ಈ ತರ ನುಸುಳುವ ಸ್ವಭಾವಗಳು, ಅಂದ್ರೆ ಅದರಿಂದ ಏನ್ ಹೇಳಿದ್ರೆ ಏನೋ ಒಂದು ಕಾರಣ ಕೊಟ್ಬಿಡೋದು. ತಾವು ಹೇಳಿದ್ರಿ, ತಾವು ಇಲ್ಲ ಕುಡಿಯೋದು ಒಳ್ಳೇದಲ್ಲಪ್ಪ, ಬಿಡ್ಬೇಕು ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಇಲ್ಲ ತಾವು ಓದಿರ್ತೀರಿ, ತಾವು ಕೇಳಿರ್ತೀರಿ, ನಾವು ಓದಿರ್ತೀವಿ, ಎಲ್ಲಿ ಎಲ್ಲಿ ಯಾವ ಯಾವ ಧರ್ಮ ಗ್ರಂಥದಲ್ಲೂ ಅರಿತಿ ಬರೋದಿಲ್ಲ, ಇಲ್ಲಿ ಅದಿಲ್ಲ ಅಂದ್ರೆ ನಾವು ಏನೋ ಒಂದು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಆ ತರದ ವ್ಯಕ್ತಿಗಳಿಗೆ ಈ ತರದ ಅವರ ತರಣೆ ಆಯ್ತು, ಹವ್ಯಾಸ ಮಾಡ್ಬೇಕಲ್ಲ, ಒಳ್ಳೆ ಹವ್ಯಾಸ ಮಾಡ್ರಿ. ಸರಿ ಸರ್. ನಿಮಗೂ ಮತ್ತು ಆಕಾಶವಾಣಿ ಸಿಬ್ಬಂದಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್. ನಮ್ಮ ಕಡೆಯಿಂದ ಆಕಾಶವಾಣಿ ಕಡೆಯಿಂದ ತಮಗೂ ಕೂಡ ದೀಪಾವಳಿ ಶುಭಾಶಯಗಳು ಸರ್. ಕರೆ ಮಾಡಲಿಕ್ಕೆ ಧನ್ಯವಾದಗಳು ಶಿವಲಿಂಗಯ್ಯ ಅವರೇ. ಡಾಕ್ಟ್ರೆ, ಈಗ ಚಟ ಹೆಂಗ್ ಬೆಳೀತಾವು ಯಾಕೆ ಅವ್ರು ಕೇಳಕತ್ತಿದ್ರು, ನಂದೊಂದು ಅಭಿಪ್ರಾಯ ಓದಿದ ಹಾಗೆ, ಬೇಡಿಕೆಗಳು ಕ್ರಮೇಣ ಚಟಗಳಾಗಿ ಪರಿಣಮಿಸುತ್ತವೆ ಅಂತ. ಬೇಡಿಕೆಗಳು ಕ್ರಮೇಣ ಅಂದ್ರೆ ಯಾರ್ದೋ ನೋಡ್ತೀವಿ, ನಾನು ಹಾಗೆ ಪಬ್ಬಿಗೆ ಹೋಗ್ಬೇಕು, ಎಸ್ ಸರ್, ಎಸ್ ನಾನು ಹಾಗೆ ಬೈಕ್ ಮೇಲೆ ಹೋಗ್ಬೇಕು, ಎಸ್ ಸರ್, ಅವ್ನು ಏನೋ ತಿಂತಾದ ನಾನು ತಿನ್ಬೇಕು, ಬೇಡಿಕೆ ಮುಂಚೆ ಇದ್ದು ಚಟ ಇದಕ್ಕೆ ಏನು ಹೇಳಕ್ಕೆ? ಖಂಡಿತ ಸರ್, ಖಂಡಿತ. ಈಗ ನಾನು ಅವ್ರಿಗೆ ಮುಂಚೆ ಕರೆ ಮಾಡಿ ಹೇಳ್ತಿದ್ದೆನಲ್ಲ ಸರ್, ಈ ಅವಲಂಬನೆ ಅಂಥೇಳಿ, ಈ ಅವಲಂಬನೆಯನ್ನು ನಾವು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ ಕನ್ನಡದಲ್ಲಿ ಹೇಳೋದಾದ್ರೆ ಸರ್, ತಾವು ಹೇಳ್ದಂಗೆ ಶುರುವಾತಿಗೆ ಅದು ಸ್ಟಾರ್ಟ್ ಆಗೋದು ಆಸೆ, ನೀವು ಹೇಳ್ದಂಗೆ ಅವು ಏನು ಹೊಗೆ ಬಿಡ್ತಾ ಇದ್ದಾನೆ, ಅಲ್ಲ ಬಾಯಲ್ಲ, ಅದೊಂದು ಅದೊಂಥರ ಆ ವಯಸ್ಸಲ್ಲಿ ಅಥವಾ ಸಮಯದಲ್ಲಿ ಅದೊಂಥರ ಏನೋ ಏನೋ ಒಂಥರ ಮಜಾ ಅನ್ಸುತ್ತೆ ಸರ್, ನೋಡ್ಬೇಕು ನೋಡ್ಬೇಕು. ಸೊ ಶುರುವಾಗೋದು ಆಸೆಯಿಂದ, ಸರಿ ಸರ್. ಆಸೆ ಅಂತಂದಾಗ ಆಕೆ ಏನೋ ಒಂದು ಸ್ವಲ್ಪ ಮಾಡೋದು ಬಿಡೋದು ಎಲ್ಲೋ ಒಂದು ಕಡೆ ಯಾವಾಗೋ ಒಂದು, ರೈಟ್ ಸರ್? ಆಸೆ. ಸೊ ಆಸೆ ಅಂತಂದ್ರೆ ಅಭ್ಯಾಸ ವ್ಯಕ್ತಿಯ ಹಿಡಿತದಲ್ಲಿ ಇದೆ, ಯಾವಾಗೋ ಒಂದ್ ಸರಿ ಆಗ್ತಾ ಇದೆ, ರೈಟ್ ಸರ್? ಆಸೆ ಹೋಗ್ತಾ ಹೋಗ್ತಾ ದಾಸ, ಚಟ ದಾಸ ಅಂತಂದ್ರೆ ಸರ್, ವ್ಯಕ್ತಿಯ ಕಂಟ್ರೋಲ್ ಕಳ್ಕೊಂಡ ಸರೆಂಡರ್ ಮಾಡ್ಕೊಂಡ್ಬಿಟ್ಟಿದ್ದಾನು. ಅದೇ ಕೆಲವೊಬ್ಬರು ಟೀ ಕುಡಿದ್ರೆ ನನ್ನ ಮೈಂಡ್ ಸರಿ ಇರುತ್ತೆ, ಸರಿ ಇರುತ್ತೆ, ರೈಟ್ ಸರ್? ಅಂದ್ರೆ ಈಗ ಆ ವ್ಯಕ್ತಿಗೆ ಅದು ಇಲ್ಲ ಅಂತಂದ್ರೆ, ಅಂದ್ರೆ ಹೀ ಆ ವಸ್ತುವಿನ ಬಿಟ್ಟು ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ಅವನಿಗೆ, ರೈಟ್ ಸರ್? ಎಸ್ಪೆಷಲಿ ಈಗ ನಾವು ಈ ಆಲ್ಕೋಹಾಲ್ ಹೇಳೋದಾದ್ರೆ ಅದೊಂಥರ ಸೆಳೆತ, ಅದು ಮಾಡದಿಲ್ಲ ಅಂದ್ರೆ ಆಗಲ್ಲ ಅವ್ರಿಗೆ, ನೀವು ತಾವು ಕೇಳಿರ್ತೀರಿ ತಮ್ಮ ಸುತ್ತಮುತ್ತ ಕೇಳಿದ್ರೆ, ಇಲ್ಲ ಏನಿಲ್ಲ ನಾನು ಬೆಳಗ್ಗೆ ಕುಡಿಲಿಲ್ಲ ಅಂತಂದ್ರೆ ಕೈ ನಡಕ್ ಶುರು ಮಾಡಿದ್ರು, ನೋಡಿದ್ರಲ್ಲ ಸ್ವಲ್ಪ ಒಂದು 90 ಹಾಕ್ಬಿಟ್ಟೆ ಅಂದ್ರೆ ಫುಲ್ ಸ್ಟೇಬಲ್ ಸ್ಟಡಿ, ರೈಟ್ ಸರ್? ಸೊ ಇದು ಮೇಲ್ನೋಟಕ್ಕೆ ಏನ್ ಅನಿಸ್ತೀಗ ನಮಗೆ, ಓ ಮೋಸ್ಟ್ಲಿ ಕೈ ನಡಕಕ್ಕೆ ಪರಿಹಾರನೇ ಆಲ್ಕೋಹಾಲ್ ಇರ್ಬೋದು, ಅದೇ ಇರಬಹುದು, ರೈಟ್ ಸರ್? ಯಾಕಂದ್ರೆ ಅವ್ರು ಹೇಳ್ತಾ ಇರ್ದಂಗೆ ಅಲ್ಲ, ನಮ್ಗೆ ಕೈ ನಡಕ ಆಗ್ತಿರತ್ತೆ, ಬೆಳಗ್ಗೆ ಒಂದು ಕ್ವಾರ್ಟರ್ ಆಗ್ತದೆ ನೋಡಿ ಸರ್, ಫುಲ್ ಸ್ಟೇಬಲ್ ಸ್ಟಡಿ ಸ್ಟಿಫ್, ಭಾರಿ ಕೆಲಸ ಮಾಡ್ತೀನಿ, ನಾನು ನೋಡಿದೀನಿ ನಿಜ ಕೂಡ, ರೈಟ್ ಅಂತವ್ರು ನೋಡಿದೀನಿ. ಸೊ ಈಗ ನಿಮಗೆ ಈಗ ಎರಡನೇ ಪ್ರಶ್ನೆ ತಮಗೆ ಕೇಳ್ತೀನಿ, ಯಾಕಂತ ನೋಡಿದಿರಿ ಈ ಕೈ ನಡಕ ಏನಕ್ಕೆ ಶುರು ಆಯ್ತು? ಮುಂಚೆ ಅದು ಚಟ ಮಾಡಿದ್ದಕ್ಕೆ. ಅಂದ್ರೆ ಅವನಿಗೆ ಮನುಷ್ಯನಿಗೆ ನಾನು ಕುಡಿದ್ರೆ ಸ್ಟ್ರಾಂಗ್ ಆಗಿ ನಿಂದಿರ್ತೀನಿ, ಹೌದು ಹೌದು, ಆ ರೀತಿ ಮನೋಭಾವನೆ, ಹೌದು ಸರ್, ಹೌದು ಹೌದು, ಯಾಕೆ ಮೇಲ್ನೋಟಕ್ಕೆ ಅವರು ಸರಿ ಕೂಡ. ಒಂದ್ ನಿಮಿಷ ಸರ್, ಒಂದು ಕರೆ ಇದೆ. ಸರ್, ಎಸ್ ಸರ್, ಹಲೋ, ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಿರೋದು? ಸಂಗಮೇಶ್ ಅವರೇ, ತಮ್ಮ ಪ್ರಶ್ನೆ ಡಾಕ್ಟರ್ ದಾರ್ ಕೇಳಿ. ಸರ್ ನಮಸ್ಕಾರ. ಹಾ ನಮಸ್ತೆ ಸಂಗಮೇಶ್ ಅವ್ರು, ಹೇಳಿ ಸರ್. ಸರ್ ಇದು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಸರ್, ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆ ಹಿಂಗ್ ಹೇಳ್ತಾರಾದ್ರೆ ಮತ್ ವಾಪಸ್ ನಿದ್ದೆನೇ ಬರ್ತಾ ಇಲ್ಲ ಸರ್. ಹೌದು ಸರ್, ಕಾಯಿಲೆ ಅದೇ ತರ ಕಾಯಿಲೆನ ಸರ್? ಇಲ್ಲ ಸರ್. ಈಗ ತಾವು ತಮ್ಮ ಸಂಪೂರ್ಣ ದಿನದಲ್ಲಿ ಎಷ್ಟು ಗಂಟೆ ಮಲ್ಕಂತೀರಿ? ಮಧ್ಯಾಹ್ನ 3 ಗಂಟೆ ಆಗುತ್ತೆ ಸರ್, 3-4 ಗಂಟೆ, ಮತ್ತ ರಾತ್ರಿ 3 ತಾಸು. ಸರಿ ಸರ್. ಅಂದ್ರೆ ನಾವೇನ್ ಹೇಳ್ತೀವಿ, ತಮ್ಮ ವಯಸ್ಸು ಎಷ್ಟು ಸರ್? 34 ಸರ್. ಸರಿ ಸರ್. ಸರಿ, ವ್ಯಕ್ತಿಗೆ 6-8 ಗಂಟೆ ನಿದ್ದೆ ಅಂತ ಹೇಳ್ತೀವಿ ಸರ್ ನಾವು. ಸರಿ ಸರ್. ಸೊ 6-8 ಗಂಟೆ ನಿದ್ದೆ ಆದ್ರೆ ಒಳ್ಳೆ ನಿದ್ದೆ ಅಂತ ಹೇಳ್ತೀವಿ, ರೈಟ್ ಸರ್? ತಾವು ಎಷ್ಟೊತ್ತಿಗೆ, ರಾತ್ರಿ ಒಂದು 3-4 ಗಂಟೆ ಆಗುತ್ತೆ, ಮಧ್ಯಾಹ್ನ 3 ಗಂಟೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ. ತಾವೇನು ಕೆಲಸ ಮಾಡ್ತೀರಿ ಸರ್? ಏನಿಲ್ಲ ಸರ್, ಬ್ಲೈಂಡ್ ಸರ್. ಹೌದಾ ಸರ್. ಅಂದ್ರೆ ಈಗ ದಿನದ ನಿದ್ದೆಯನ್ನ ಕಡಿಮೆ ಮಾಡಿದ್ರಿ ಅಂತಂದ್ರೆ ಸರ್, ಸರಿ ಸರ್, ರಾತ್ರಿ ನಿದ್ದೆ ಪ್ರಮಾಣ ಜಾಸ್ತಿ ಆಗತ್ತೆ ಸರ್. ಸರಿ ಸರ್. ಆಮೇಲೆ ಈಗ ಈಗ ಅಂದ್ರೆ ನಿದ್ದೆ ಬರೋಕ್ಕಿಂತ ಮುಂಚೆ ಬೆಡ್ಡಿಗೆ ಹೋಗೋದನ್ನ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ನಾವು. ಅಂದ್ರೆ ನಿದ್ದೆ ಬರ್ತಾ ಇಲ್ಲ, ಏನಾದ್ರೂ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿ ನಿದ್ದೆ ಬಂದ ತಕ್ಷಣ ಬೆಡ್ಡಿಗೆ ಹೋದ್ಮೇಲೆ ಸರ್, ಅಂದ್ರೆ ಬೆಳಗ್ಗೆ ಏಳೋ ಸಮಯವನ್ನ ಫಿಕ್ಸ್ ಮಾಡಿಕೊಂಡು ಮಧ್ಯಾಹ್ನ ನಿದ್ದೆಯನ್ನ ತಾವು ಕಡಿಮೆ ಮಾಡಿದ್ದಾದಲ್ಲಿ ಖಂಡಿತ ರಾತ್ರಿ ನಿದ್ದೆ ಪ್ರಮಾಣ ಜಾಸ್ತಿ ಆಗತ್ತೆ ಸರ್. ಇಲ್ಲ ಸರ್, ಇದು ಇಲ್ಲ. ಈಗ ಇಷ್ಟ ಮಾಡ್ಕೊಂಡ್ರಿ ಅಂತಂದ್ರೆ ತಮಗ್ ಪರಿಹಾರ ಖಂಡಿತ ಸಿಗತ್ತೆ. ಅಲ್ಲ, ತಾವು ಮಲಗುವಂತ ಸಮಯವನ್ನ ಬದಲಾವಣೆ ಮಾಡಿಕೊಳ್ಳಿ, ಕಡಿಮೆ ಮಾಡಿಕೊಳ್ಳಿ, ಇದೇನೋ ರೋಗ ಅಲ್ಲ, ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ರಾತ್ರಿ ನೀವು ಸಮಯ ನಿದ್ರೆ ಚೆನ್ನಾಗಿ ಮಾಡಬಹುದು. ಅಥವಾ ನಿದ್ರೆ ಹತ್ತಲಿಲ್ಲ ಅಂದ್ರೆ ಯಾವ್ದಾದ್ರು ಚೆನ್ನಾಗಿರುವಂತ ಗೀತೆಗಳನ್ನ ಅಥವಾ ಕತೆ ಪುಸ್ತಕ ಯಾರನ್ನ ಓದಿಸ್ಕೊಂಡು ಕೇಳಿಸ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಆಗುತ್ತೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಸಂಗಮೇಶ್ ಅವರೇ. ಡಾಕ್ಟರ್ ಹೆಗಡೆ ಕೇಳ್ತಾ ಇದ್ವಿ, ಏನದು ಆಲ್ಕೋಹಾಲಿಕ್ ಕುಡಿಯೋದು ಕೈ ನಡುಕ್ತಾವ? ಸೊ ಸರ್, ಆ ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳಿಗೆ ಮೇಲ್ನೋಟಕ್ಕೆ ಹೇಳೋದು ಸರಿನೇ ಅವ್ರು, ಬೆಳಗ್ಗೆ ಎಲೆ ಅದಕ್ಕೆ ತಾವು ಹೇಳಿದ್ರಿ, ಹೌದು ನನಗೂ ಹಂಗೆ ಅನ್ಸುತ್ತೆ ಅಂತ. ಯಾಕಂದ್ರೆ ಅವರಷ್ಟು ಕರೆಕ್ಟಾಗಿ ಹೇಳೋದು ಅಂದ್ರೆ ಅವ್ರು ಹೇಳ್ತಿರೋದು ಹೌದಲ್ಲ, ಮುಂಜಾನೆ ನಡ್ತಾ ಇತ್ತು ಅಂತ ಹೇಳ್ತಾ ಇದ್ರು, ಮತ್ತೆ ಕುಡಿದ್ಮೇಲೆ ನಡಕ ಕಡಿಮೆ ಆಗ್ತಿದೆ. ನಮ್ಮ ಕಾಲೇಜ್ ಹತ್ರ ಒಂದು ಹೋಟೆಲ್ ಇತ್ತು, ಆ ಹೋಟೆಲ್ದಾಗ ನಾವು ಬೆಳಗ್ಗೆ ಎದ್ದ ಕೂಡಲೇ ಟೀ ಕುಡಿಯಕ್ಕೆ ಹೋಗ್ತೀವಿ. ಬೆಳಗ್ಗೆ ಒಂದ್ ದಿನ ಕೈ ನಡೀತಿದ್ದು, ಯಾಕೋ ನಾ ನಿನ್ನ ಕೈ ನಡೀತಾವ ಇಲ್ರಿ ಸಾಹೇಬ್ರೆ, ಯಾವತ್ತು ಒಂದ್ 90 ಬಿದ್ದಿಲ್ಲ ಕೈ ನಡಗಾಕತ್ತವ. ಆಮೇಲೆ 10 ಗಂಟೆ ಟಿಫಿನ್ ಮಾಡಕ್ ಹೋಗ್ತಿದ್ದೇವ್ರಿ, ಫುಲ್ ಎನರ್ಜಿ ಓಡಾಡ್ತದೆ ಎನರ್ಜಿ. ಈಗೇನು ಮಹಿಮೆಯಪ್ಪ ಅಂದ್ರೆ ಇಲ್ರಿ 90 ಮಹಿಮೆ. ಸೊ ಈ ವ್ಯಕ್ತಿಗಳಲ್ಲಿ ಸರ್ ಅವ್ರಿಗೆ ಈ ಕೈ ನಡಕಕ್ಕ ಯಾವುದು ಕಾರಣ ಅದನ್ನ ತಿಳ್ಕೊಬೇಕು. ಆಮೇಲೆ ಈ ಕೈ ನಡಕಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅದು ಈ ಅವಲಂಬನೆಯ ಒಂದು ಸುಮಾರು ದೂರ ಹೋಗಿದ್ದಾರೆ ಅಂತ ಅರ್ಥ ಸರ್. ದಾಟಿ ಹೋಗಿದ್ದಾರೆ ಅವಲಂಬನೆಯಲ್ಲಿ ದೊಡ್ಡ ಪ್ರಮಾಣದ ಅಂದ್ರೆ ಕಾಯಿಲೆ ಅವಲಂಬನೆಯನ್ನ ಕಾಯಿಲೆ ಅಂತ ಪರಿಗಣಿಸಿದಾಗ ಅದು ದೂರ ಸ್ವಲ್ಪ ಜಾಸ್ತಿ ಪ್ರಮಾಣಕ್ಕೆ ಹೋಗಿದ್ದಾರೆ ಅಂತ ಅದು ಸರ್. ಅದಕ್ಕೆ ತಾವು ಹೇಳ್ತಾ ಇದ್ರಿ ಇದೊಂದು ಆಸೆ ಅದೇ ಸರ್, ಆಸೆ ಚಟ ಆಗಿದೆ ಚಟ ಆಗಿದೆ. ಈಗ ಎರಡನೇದ ಹಂತ ದಾಸ ಅಂದ್ರೆ, ದಾಸ ಅಂತಂದ್ರೆ ವ್ಯಕ್ತಿ ಅದ್ರ ಹತೋಟಿಗೆ ಹೋಗಿದ್ದಾರೆ. ಅದನ್ನ ಒಪ್ಕೊಂಡ್ಬಿಟ್ಟದ ಸರ್. ಅಂದ್ರೆ ಇದು ಹೇಳಿದ್ರಲ್ಲ ಈಗ ಕೈ ನಡ್ಕ, ಕೈ ನಡ್ಕ ಅದು ಅದ್ರ ಕೆಲ್ಸನೇ. ಅಂದ್ರೆ ಈಗ ಅವ್ನ್ ಹೇಳ್ತಾ ಇದ್ದೀನಿ ತಗೋಪ್ಪ, ಈಗ ಇವ್ರು ಟೇಕ್ ಅಲ್ಕೋ, ನೀನು ಮುಂಜಾನೆ 6 ಗಂಟೆಗೆ ಒಂದ್ಸಾರಿ, ಒಂದ್ 90 ತಗ 10 ಗಂಟೆಗೆ ನಾ ಅವನು ಆಸ ದಾಸನ ಮಾಡ್ಕೊಂಡಿದ್ದೆ ಅಂತ. ಮೂರನೇದು ಕಾಯಿಲೆ ಆಗ್ತದೆ. ಅಂದ್ರೆ ಈಗ ಏನಾಗ್ಬಿಟ್ಟಿರ ಅವನಿಗೆ, ಆತ ಬಿಟ್ರು ಅದು ಅವ್ನು ಬಿಡಲ್ದು ಬಿಡ್ತಾ ಇಲ್ಲ, ಅವಲಂಬನೆ ಅನ್ನೋದು ಆಗ್ಬಿಟ್ಟಿದೆ ಸರ್ ಅವನಿಗೆ. ಅದಕ್ಕೆ ಇನ್ನೊಂದು ಇದನ್ನೇ ಏನು ಈ ಮೂರು ವಿಷಯಗಳನ್ನ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದ್ರೆ ಸರ್, ವ್ಯಕ್ತಿಗಳು ಯಾವಾಗ ನಾನು ಆ ವ್ಯಕ್ತಿಯ ಯಾವುದೇ ಒಂದು ಈ ದುಶ್ಚಟಕ್ಕೆ ಅವಲಂಬನೆ ಆಗಿದ್ದಾನೆ ಅಂತ ಹೇಳಬಹುದು ಅಂತಂದಾಗ, ವ್ಯಕ್ತಿಗೆ ಒಂದು ವಿಪರೀತವಾದ ಸೆಳೆತ ಸರ್ ಅದ್ರ ಬಗ್ಗೆ ಸೆಳೆತ ಏ ಮಾಡಬೇಕು ಅದನ್ನು ತಗೋಬೇಕು ಅಂತ. ಎರಡನೇದು ಆ ವ್ಯಕ್ತಿ ತನ್ನ ಇಷ್ಟೇ ಅಷ್ಟೇ ಅಂತ ಏನೋ ಒಂದು ತಾನೇ ಒಂದು ಬೌಂಡ್ರಿ ಹಾಕೊಂಡಿರ್ತಾನೆ, ಆ ಬೌಂಡ್ರಿಗೆ ಅಲ್ಲಿಗೆ ನಿಲ್ಸಕ್ ಆಗ್ತಿರಂಗಿಲ್ಲ ಅವನಿಗೆ, ದಾಟಿ ಬಿಟ್ಟಿರ್ತಾನೆ ಕಂಟ್ರೋಲ್ ಅಂತ ಬಿಡ್ತಾನು. ರೈಟ್ ಸರ್, ಅದು ಎರಡನೇದಾದ್ತು. ಮೂರನೇದೇನಾಯ್ತಂದ್ರೆ, ನಿನ್ನೆ ಒಂದಕ್ಕೆ ಚೆನ್ನಾಗಿ ಅನ್ಸಿರೋದು ಇವತ್ತು ಒಂದಕ್ಕೆ ಚೆನ್ನಾಗಿ ಅನ್ಸಲ್ಲ, ಎರಡು ಮೂರು ಬೇಕಾಗ್ತದೆ ಅದು ಹಂಗೆ ರೈಟ್ ಜಾಸ್ತಿ ಜಾಸ್ತಿ. ಮೂರನೇದು ನಾಲ್ಕನೇದ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ಅಂತಂದ್ರೆ ಏನೋ ಒಂಥರ ಬೇರೆ ತರದ ತೊಂದರೆಗಳು. ಈಗ ತಾವು ಹೇಳಿದ್ರಲ್ಲ ಕೈ ನಡ್ಕ, ಕೈ ನಡ್ಕ ಎಷ್ಟು ಅವಲಂಬನೆ ಆಗಿದ್ರೆ ಅಂದ್ರೆ ಕಾನ್ಸ್ಟೆಂಟ್ ಕೊಡ್ತಾನೆ ಇರ್ಬೇಕು, ಅವ್ನು ಕೊಡ್ತಾನೆ ಇರ್ಬೇಕು ಕೊಡ್ತಾನೆ ಇರ್ಬೇಕು. ಅಂದ್ರೆ ತಾವು ಯಾರು ತಾವು ಕಾಲೇಜ್ ಟೈಮಲ್ಲಿ ಹೇಳಿದ್ರಲ್ಲ ಯಾರು ತಮ್ಮ ಹೋಟೆಲಲ್ಲಿ, ಆ ವ್ಯಕ್ತಿಗೆ ಶುರುವಾತಲ್ಲಿ ಯಾವಾಗೋ ಒಂದ್ಸರಿ 90 ತಗೊಳ್ಳೋನು ಅದು ತಿಂಗಳಿಗೆ, ಹೋಗ್ತಾ ಹೋಗ್ತಾ 15 ದಿವಸಕ್ಕೆ 90, 15 ದಿವಸದಿಂದ ವಾರಕ್ಕೆ 90, ವಾರಕ್ಕೆ ಎರಡು ದಿವಸ, ವಾರಕ್ಕೆ 3 ದಿವಸ, ವಾರಕ್ಕೆ 4 ದಿವಸ, ವಾರ ಡೈಲಿ ಬೇಕು, ಡೈಲಿ 90 ಹೋಗಿ 120 ಹೋಗಿ 180 ಈ ತರ ಸರ್. 15 ನಿಮಿಷಗೆ 1/2 ತಾಸಿಗೆ ಹೌದು ಜಾಸ್ತಿ ಸರ್. ಅಂದ್ರೆ ಬರೀ ರಾತ್ರಿ ತಗೊಳ್ಳೋದು ಹೋಗಿ, ರಾತ್ರಿಯಿಂದ ಸ್ವಲ್ಪ ಸಾಯಂಕಾಲ, ಸಾಯಂಕಾಲ ಮಧ್ಯಾಹ್ನ, ಮಧ್ಯಾಹ್ನದಿಂದ ಬೆಳಿಗ್ಗೆ, ಬೆಳಗ್ಗೆ ಎದ್ದ ತಕ್ಷಣ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು. ತಾವು ಕೇಳಿರ್ತೀರಿ ತೆಲ್ದುಂಬಿ ಇದ್ರೆ ನಡೆಯುತ್ತೆ, ಅದು ಬಾಟ್ಲ್ ಇರಬೇಕು ಸರ್, ಅದು ಇರಬೇಕು. ಸೊ ಆ ತೀವ್ರ ತರದ ಅವಲಂಬನೆ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರ ಖಂಡಿತ ಸರ್. ಖಂಡಿತ ಈಗ ತೀವ್ರ ತರ ಅವಲಂಬನೆ ಇದೆ, ಡ್ರಿಂಕ್ಸ್ ಅತ್ ಒಂದೇ ಅಲ್ಲ, ಸಿಗರೇಟ್ ಆಗಿರ್ಬೋದು, ತಂಬಾಕ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಯಾವುದೇ ಅವಲಂಬನೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರ ಅವ್ರನ್ನ ಮಾನಸಿಕವಾಗಿ ಯಾವ ರೀತಿಯ ನಾವು ಟ್ರೀಟ್ ಮಾಡ್ಬೋದು ಸರ್. ಈ ತರದ ಏನು ಸರ್ ಈ ದುಶ್ಚಟಗಳ ಬಗ್ಗೆ ನಾವು ಗಮನ ಹರಿಸಿದಾಗ ಸರ್, ಈ ವ್ಯಕ್ತಿಗಳಲ್ಲಿ ಈ ದುಶ್ಚಟದ ಜೊತೆಗೆ ಬೇರೆ ತರದ ಮಾನಸಿಕ ಕಾಯಿಲೆಗಳಿರ್ತದೆ. ಅತಿಯಾದ ಬೇಜಾರಾಗಿರ್ಬೋದು, ಕೆಲವೊಂದು ಹಂತ ಎಪಿಸೋಡಿಕ್ ಅವಾಗ ಅವಾಗ ಯಾವಾಗ ಬರುವಂತಹ ಕಾಯಿಲೆಗಳು ಎಪಿಸೋಡಿಕ್ ಅಂದ್ರೆ ಚಕ್ರದ ಮಾದರಿಯಲ್ಲಿ ಒಂದು 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಬರುವಂತಹ ಕಾಯಿಲೆಗಳು. ಆ ವ್ಯಕ್ತಿಯನ್ನು ಗಮನಿಸಿದಾಗ ಚೆನ್ನಾಗಿ ಇರ್ತಾರ್ರಿ ಅವರು, ಬಹಳ ಚಲೋ ಇರ್ತಾರ್ರಿ, ಹಿಂಗೆ ಒಂದು 6 ತಿಂಗಳು ಬಿಡ್ತಾರೆ ಮತ್ತೆ ಚಲೋ ಮಾಡ್ತಾರೆ ಅಲ್ಲ ಸರ್, ಮತ್ತೆ ಚಲೋ ಇರ್ತಾರ್ರಿ, ಮತ್ತೆ ಚಲೋ ಮಾಡಿದ್ರೆ ಮುಗಿತಾರೆ, ಒಂದ್ಸಲ ಭಯ ಹಚ್ಚಿದ್ರೆ ಬಿಡಂಗಿಲ್ಲ ಬಿಡಂಗಿಲ್ಲರಿ. ಹೌದು, ಬಹಳ ತ್ರಾಸು, ಚಂದ್ರ ಕುಡಿದು ಬಿಡ್ತಾರೆ, ಮತ್ತೆ ಬಿಟ್ಟರೆ ಅದ್ರ ಕಡೆ ಹೋಗಿರಂಗಿಲ್ಲರಿ, ಸೆನೆಕಾಯಂಗಿಲ್ಲರಿ. ರೈಟ್ ಸರ್, ಈ ತರದ ಇದು ನಾವು ಏನೋ ಮಂಜುಗಡ್ಡೆಯನ್ನು ನೀರಲ್ಲಿ ಮುನುಗಿಸಿದಾಗ ಹೇಳ್ತದೆ ಸರ್, ಹಂಗ ಮಂಜು ಕೆಲವು ಭಾಗ ನಮಗೆ ಮೇಲ್ಗಡೆ ಕಾಣ್ತೈತಿ, ಇನ್ ಕೆಲವು ಭಾಗ ನೀರಲ್ಲಿ ಮುಳುಗಿರ್ತೈತಿ ಸರ್. ಸೊ ಸುಮಾರು ಸಾರಿ ಈ ದುಶ್ಚಟಗಳಿಗೆ ದಾಸನಾಗಿರುವ, ದುಶ್ಚಟಗಳಿಂದ ಬಳಲುತ್ತಿರುವಂತಹ ವ್ಯಕ್ತಿಗಳನ್ನ ಗಮನ ಹರಿಸಿದಾಗ ಈ ಆಲ್ಕೋಹಾಲ್ ಅನ್ನೋದು ಅಥವಾ ಯಾವುದೇ ತಂಬಾಕು ಯಾವುದೇ ತರ ದುಶ್ಚಟ ಆ ಟಿಪ್ ಆಫ್ ಐಸ್ಬರ್ಗ್ ಸರ್, ಆ ತೇಲುತ್ತಿರುವ ಮಂಜುಗಡ್ಡೆಯ ಭಾಗ ಒಳಗಡೆ ಇನ್ನೂ ಇದೆ ಸರ್, ಒಳಗಡೆ ಮೇಲೆ ಅಷ್ಟೇ ಕಾಣಿಸ್ತಿಲ್ಲ ಕಾಣ್ತಾ ಇದೆ ನಮಗೆ. ಸೊ ಯಾವಾಗ ಸಂಪೂರ್ಣವಾಗಿ ನಾವು ಆ ಮಂಜುಗಡ್ಡೆ ಅನ್ನೋದು ಪೂರ್ತಿ ಕಾಯಿಲೆ ಸರ್, ಮಂಜುಗಡ್ಡೆ ಅನ್ನೋದು ಪೂರ್ತಿ ಕಾಯಿಲೆ, ಆ ಗ್ಲಾಸ್ ನೀರು ಅನ್ನೋದು ವ್ಯಕ್ತಿಯಲ್ಲಿ ಮಂಜುಗಡ್ಡೆ ಅನ್ನೋದು ಕಾಯಿಲೆ ಐತೆ. ಸೊ ನಾವು ನಮಗೆ ಮೂಲಗಡ್ಡೆಯಿಂದ ಕಾಣ್ತಾ ಇದೆ ತೇಲ್ತಿರೋ ಮಂಜುಗಡ್ಡೆ. ಇನ್ನೊಂದು ಸರಿ ಸರ್ ಹೇಳ್ತೀನಿ ನಿಮಗೆ, ಈಗ ನಮ್ಮ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಆ ಹುಡುಗಗೆ ಮಾನಸಿಕ ಕಾಯಿಲೆ ಆಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನ ನಾವು ಪಾಲಕರು ಯಾವ ರೀತಿಯಾಗಿ ಗಮನಿಸಿ ಅದನ್ನು ಕಂಡುಹಿಡಿಯಬಹುದು? ಎಸ್ ಸರ್, ಇಲ್ಲಿ ಕೂಡ ಸರ್ ಆ ಹುಡುಗನ ವಯಸ್ಸಿನ ಅನುಗುಣವಾಗಿ ಚಟುವಟಿಕೆಗಳಲ್ಲಿ ಏರಿಳಿತಗಳಾಯಿತು ಅಂದ್ರೆ ಸರ್. ಸಿಂಪಲ್ ಅಂದರೆ ಈಗ ತಾವು ಬೇರೆ ಹುಡುಗರು ನೋಡ್ತಾರೆ ಅಥವಾ ತಮ್ಮ ಬೇರೆ ಮಕ್ಕಳು ಆ ವಯಸ್ಸಿನಲ್ಲಿ ಅವ ವಿಷಯಗಳನ್ನು ಕಂಪೇರ್ ಮಾಡಿದಾಗ ಅದರಲ್ಲಿ ಬಹಳ ಥರದ ವ್ಯತ್ಯಾಸಗಳು ತಮ್ಮ ಕಂಡು ಬಂತು ಅಂತಂದರೆ ಖಂಡಿತವಾಗಿ ವ್ಯತ್ಯಾಸ ಏನೋ ತೊಂದರೆಗಳು ಕಾಣ್ತಾ ಇರುತ್ತೆ ಸರ್. ಅದರ ಮೇಲಿಂದ ನಾವು ಇನ್ನೊಂದು ಕೊನೆ ಪ್ರಶ್ನೆ, ಈಗ ನಾವು ಹಾಸ್ಪಿಟ್ಲಿಗೆ ಮೆಂಟಲಿ ವೀಕ್ ಆದವ್ರನ್ನ ಹಾಸ್ಪಿಟಲ್ ತೋರಿಸ್ ಟ್ರೀಟ್ಮೆಂಟ್ ತಗೊಂಡ್ಬಿಡ್ತಾರೆ, ಒಂದು ವಾರ ಟ್ಯಾಬ್ಲೆಟ್ಸ್ ತಗೋತಾರೆ, ಆಮೇಲೆ ನಮ್ಮ ಹುಡುಗ ಅವನಿಗೆ ಆರಾಮಾಗಿದ ಟ್ಯಾಬ್ಲೆಟ್ಸ್ ಕೊಡೋದು ಬಿಟ್ಟುಬಿಡ್ತಾರೆ, ಟ್ಯಾಬ್ಲೆಟ್ಸ್ ಕೊಡೋದು ಬಿಟ್ಟುಬಿಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ತಿರ್ಗಾ ಬಂದ್ಬಿಡ್ತದೆ, ಆ ಡಾಕ್ಟರ್ ತೋರಿಸ್ತೀವಿ ಆರಾಮನೇ ಆಗಲಿ, ಆದ್ರೆ ಅದ್ರ ಪೀರಿಯಡ್ ಎಷ್ಟು ಇರ್ಬೋದು, ಔಷಧಕ್ಕೆ ಅಷ್ಟೇ ಮುಗಿತದೋ ಅಥವಾ ಮುಂದುವರೆಯುತ್ತದೋ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಈ ವಿಷಯದ ಬಗ್ಗೆ ನಿಜವಾಗ್ಲೂ ನಾವೆಲ್ಲರೂ ಪೇಷಂಟ್ ಅಂದ್ರೆ ರೋಗಿಯ ಪಾಲಕರಾಗಿ ಆರೈಕೆ ಮಾಡೋ ರೈಟ್ ಸರ್, ನಾವು ಖಂಡಿತ ಇದ್ರ ಬಗ್ಗೆ ಬಹಳ ಗಮನ ಹರಿಸ್ಬೇಕು ಸರ್. ಆ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್, ಆ ಸಮಯ ಎಷ್ಟು ಸಮಯದವರೆಗೆ ಪರಿಹಾರ ಅಥವಾ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅನ್ನೋದು ಕಾಯಿಲೆಯಿಂದ ಕಾಯಿಲೆಗೆ